ಆತುರ ತೋರಿ ಕಾಣದೆ ಗೌರಿ ಆತುರ ತೋರಿ ಹುಡುಕುತ ಮಹೇಶ್ವರ ನೊಂದ ಹಾಗಿದೆ ಭಾಗ್ಯವಂತರು ನಾವೇ ಭಾಗ್ಯವಂತರು ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು ಇಂದು ನಾವುಗಳೇ ಪುಣ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು ಬಂದೆ ಪ್ರೀತಿಯ ತಂದೆ ದೇಹದಿ ಬಂದೆ ಪ್ರೀತಿಯ ತಂದೆ ಪ್ರಣಯದ ಗಂಗೆಯಲ್ಲಿ ತಾವರೆಯಾದೆ ಜೀವದ ಜೀವ ನೀ ನನಗಾದೆ ಜೀವದ ಜೀವ ನೀ ನನಗಾದೆ ನಲಿಯುವ ಮಕ್ಕಳನೇ ಕಾಣಿಕೆ ತಂದೆ ಇಂಥಾಕು ದಿನವನು ನಾನೆಂದು ಕಾಣೆನು ಇಂಥಾಕು ದಿನವನು ನಾನೆಂದು ಕಾಣೆನು ಸಂತೋಷ ನಮ್ಮ ಬಾಳಲ್ಲಿ ತುಂಬಿರಲಿ ಎಂದೆಂದಿಗೂ ಭಾಗ್ಯವಂತರು ನಾವೇ ಭಾಗ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯ